ಪ್ರಾಯೋಜಕರು ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ವಿಭಾಗ ಹಾಸನ. ಇದರಲ್ಲಿ ಕ್ರಿಜೋಫ್ರೀನಿಯಾ ಬಗೆಗಿನ ನೈಜತೆ ಹಾಗೂ ಕಲ್ಪನೆಗಳು ಈ ಕುರಿತು ಹೊಳೆನರಸೀಪುರದ ಸರ್ಕಾರಿ ಆಸ್ಪತ್ರೆಯ ಮನೋವೈದ್ಯರಾದ ಡಾ ಜೆಎನ್ ರಘು ಅವರೊಂದಿಗಿನ ಸಂದರ್ಶನ ಆಲಿಸಿದಿರಿ. ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ ಕಿಸಾನ್ ವಾಣಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಿಸಾನ್ ವಾಣಿಯಲ್ಲಿ ಹೈನು ಹೊನ್ನು ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತ ಬಾನುಲಿ ಸರಣಿ. ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಂದ ನಾಟಕ ಸುಪ್ತ ಕೆಚ್ಚಲು ಭಾವವು. ಸಂಯೋಜನೆ ಹಾಗೂ ನಿರ್ದೇಶನ ಡಾಕ್ಟರ್ ಎಂಜಿ ಸಿಂಧು. ನಿರ್ಮಾಣ ಅರಕಲಗೂಡು ವಿ ಮಧುಸೂದನ್. ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತ ಬಾನುಲಿ ಸರಣಿ ಹೈನು ಹೊನ್ನು. ಕೇಳಿ ಬಾನುಲಿ ಸರಣಿ ಹೈನು ಹೊನ್ನು. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಬಾನುಲಿ ಸರಣಿ ಹೈನು ಹೊನ್ನು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಆಲಿಸಿ ನಾಟಕ ಸುಪ್ತ ಕೆಚ್ಚಲು ಬಾವು. ಪ್ರಸ್ತುತಪಡಿಸುತ್ತಾರೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು. ರಚನೆ ನಿಶಾ ಪಿ ಕುಲಕರ್ಣಿ. ಸಂಯೋಜನೆ ಡಾ ಎಂಜಿ ಸಿಂಧು ಹಾಗೂ ಡಾಕ್ಟರ್ ಜೀವನ್ ಸಿ. ಪ್ರಸ್ತುತಪಡಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ನೆರವು ಗೋರಾ ರವಿಶಂಕರ್. ಬನ್ನಿ ಆಲಿಸೋಣ ನಾಟಕ ಸುಪ್ತ ಕೆಚ್ಚಲು ಬಾವು. ಆತ್ಮೀಯ ಕೇಳುಗರೆ, ನೀವೀಗ ಆಲಿಸಲಿರುವ ನಾಟಕ ಸುಪ್ತ ಕೆಚ್ಚಲ ಬಾವು ಗೋಮುಖ ವ್ಯಾಘ್ರ ವೈಜ್ಞಾನಿಕ ವಿಷಯವಸ್ತುವನ್ನು ಒಳಗೊಂಡ ಕಿರು ಪ್ರಹಸನ. ಕೆಚ್ಚಲ ಬಾವು ಹೈನುರಾಸುಗಳನ್ನ ಬಾಧಿಸುವ ಮಾರಕ ರೋಗ. ಮೇಲ್ನೋಟಕ್ಕೆ ಕೇವಲ ಬಾವು ಎನಿಸಿದ್ರೂ ಕೂಡ ಇದು ಉಂಟು ಮಾಡತಕ್ಕಂತಹ ನಷ್ಟ ಬಹಳ ಗಂಭೀರವಾದ್ದು. ಒಮ್ಮೆ ಕೆಚ್ಚಲ ಬಾವು ಬಾಧಿಸಿತು ಅಂದ್ರೆ ರಾಸುಗಳ ಹಾಲಿನ ಇಳುವರಿ ಗಣನೀಯವಾಗಿ ಕಡಿಮೆ ಆಗುತ್ತೆ. ಹಾಲಿನ ಗುಣಮಟ್ಟದ ಮೇಲೂ ಗಂಭೀರವಾದಂತಹ ಪರಿಣಾಮವನ್ನ ಇದು ಉಂಟು ಮಾಡುತ್ತೆ. ಅನೇಕ ಸಾರಿ ಈ ಕಾಯಿಲೆ ಪ್ರತ್ಯಕ್ಷವಾಗಿ ಬಾಧಿಸಿದ್ರೆ ಹಲವು ಬಾರಿ ಕಣ್ಣಿಗೆ ಕಾಣದ ಹಾಗೆಯೂ ಕೂಡ ಹೆಚ್ಚು ಬಾಧೆಯನ್ನ ನೀಡುತ್ತೆ. ಆದರೆ ಈ ಕಾಯಿಲೆ ಬಗ್ಗೆ ಒಂದಷ್ಟು ಅರಿವಿದ್ರೆ ಅದನ್ನ ಸುಲಭವಾಗಿ ಗುರುತಿಸಬಹುದು, ಚಿಕಿತ್ಸೆಯನ್ನ ನೀಡಿ ಇದರಿಂದ ರೈತರಿಗೆ ಆಗ್ತಕ್ಕಂತಹ ನಷ್ಟವನ್ನ ತಡೆಯಬಹುದು. ಈ ನಿಟ್ಟಿನಲ್ಲಿ ಕೃಷಿಕರಲ್ಲಿ ಕೆಚ್ಚಲ ಬಾವು ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ಅವರಿಗೆ ಸರಳವಾಗಿ ಅರ್ಥ ಆಗುವ ಹಾಗೆ ಈ ನಾಟಕವನ್ನ ರಚಿಸಿ ಪ್ರಸ್ತುತಪಡಿಸ್ತಾ ಇದ್ದಾರೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು. ನಾಟಕವನ್ನ ಕುರಿತು ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರು ಹಾಗೂ ಈ ನಾಟಕದ ಸಂಯೋಜಕರಾದ ಡಾಕ್ಟರ್ ಎಂಜಿ ಸಿಂಧು ಹೇಳುವುದು ಹೀಗೆ. ನಾನು ಡಾಕ್ಟರ್ ಎಂಜಿ ಸಿಂಧು. ನನ್ನೊಂದಿಗೆ ಇದ್ದಾರೆ ಡಾಕ್ಟರ್ ವಿ ಜಗದೀಶ್ವರಿ ಮೇಡಮ್ ಮತ್ತು ಡಾಕ್ಟರ್ ಜೀವನ್ ಸಿರ್ ಅವರು. ನಾವು ಪಶುವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಕೆಲಸ ಮಾಡುತ್ತಿದ್ದೇವೆ. ನನ್ನ ವಿದ್ಯಾರ್ಥಿನಿ ಕುಮಾರಿ ನಿಶಾ ಪಿ ಕುಲಕರ್ಣಿ ತನ್ನ ಪ್ರಾಧ್ಯಾಪಕರುಗಳ ಮಾರ್ಗದರ್ಶನದಲ್ಲಿ ಸುಪ್ತ ಕೆಚ್ಚಲುಬಾವು ಎಂಬ ಕಿರುನಾಟಕವನ್ನು ರಚಿಸಿ ಪ್ರಕಟಿಸುತ್ತಿರುವುದು ಅತ್ಯಂತ ಸಂತೋಷಕರ ಮತ್ತು ಅಭಿನಂದನೀಯ ಕೆಲಸ. ರೈತ ಸಮುದಾಯದವರಿಗೆ ಅವರದೇ ಆಡುಭಾಷೆಯಲ್ಲಿ ಅತ್ಯಂತ ಸುಲಲಿತವಾಗಿ ಅರ್ಥ ಆಗುವಂತೆ ಸುಪ್ತ ಕೆಚ್ಚಲುಬಾವಿನ ಬಗ್ಗೆ ವೈಜ್ಞಾನಿಕ ಮಾಹಿತಿಯನ್ನು ನೀಡಲಾಗಿದೆ. ಹೈನುಗಾರಿಕೆಯಲ್ಲಿ ಕೆಚ್ಚಲುಬಾವು ಎಂಬುದು ಬಹಳ ದೊಡ್ಡ ಸಮಸ್ಯೆ. ಈ ಸಮಸ್ಯೆ ಸುಪ್ತ ರೂಪದಲ್ಲಿರುವಾಗಲೇ ಗುರುತಿಸಿ ಸರಿಯಾದ ಚಿಕಿತ್ಸೆ ಪಡೆಯುವುದು ಒಳ್ಳೆಯದು. ಈ ದಿಸೆಯಲ್ಲಿ ನನ್ನ ವಿದ್ಯಾರ್ಥಿನಿ ನಿಶಾ ಪಿ ಕುಲಕರ್ಣಿ ಮತ್ತು ಬೋಧಕರು ರಚಿಸಿರುವ ಈ ಕಿರುನಾಟಕವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇವೆ. ಈ ಕಿರುನಾಟಕಕ್ಕಾಗಿ ನಾನು ಮತ್ತು ಡಾಕ್ಟರ್ ಜೀವನ್ ರವರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನು ನೀಡಿ ಚೆನ್ನಾಗಿ ಅಭಿನಯ ಮಾಡಲು ಪ್ರೋತ್ಸಾಹಿಸಿದ್ದೇವೆ ಎಂದು ನಂಬಿದ್ದೇನೆ. ಈ ಕಿರುನಾಟಕವು ಪಶು ಪಾಲಕರ ಮನಸ್ಸನ್ನು ಮುಟ್ಟಲು ಯಶಸ್ವಿಯಾಗಲಿ ಎಂದು ಹಾರೈಸುತ್ತೇನೆ. ಈ ಸುವರ್ಣ ಅವಕಾಶಕ್ಕಾಗಿ ನಾನು ಪಶುವೈದ್ಯಕೀಯ ಮಹಾವಿದ್ಯಾಲಯದ ಡೀನ್ ರವರಾದ ಡಾ ಗಿರೀಶ್ ವಿ ಕುಮಾರ್ ಸರ್ ರವರು ಹಾಗೂ ಆಕಾಶವಾಣಿಯ ಮಧುಸೂದನ್ ರವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ವ್ಯಕ್ತಪಡಿಸಲು ಇಚ್ಛೆಪಡುತ್ತೇನೆ. ಎಲ್ಲರಿಗೂ ಅರ್ಥ ಆಗೋ ಹಾಗೆ ಸರಳವಾಗಿ ರಚಿಸಿ ಪ್ರಸ್ತುತಪಡಿಸಿರುವ ಕೆಚ್ಚಲಬಾಹು ಕುರಿತ ನಾಟಕ ಸುಪ್ತ ಕೆಚ್ಚಲಬಾಹು ಗೋಮುಖ ವ್ಯಾಘ್ರ. ಈ ನಾಟಕವನ್ನು ಇದೀಗ ಆಲಿಸಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ನೇಗಿಲ ಹಿಡಿದ ಹೊಲದಳು ಆಡುತ್ತ ಉಳುವ ಯೋಗಿಯ ನೋಡಲ್ಲಿ ಹೋ ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮ ವೈಹ ಪರ ಸಾಧನವು ಕಷ್ಟದೊಳೊನ್ನವ ದುಡಿವನೆ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಭೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಹೋ ಇದೇನಕ್ಕ ದಿನಾಲು ದೊಡ್ಡ ಗಾಲಕ್ಕೂ ಬರ್ತಿದ್ದುಳಿವ ಸಣ್ಣ ಬಂದಿಯಾ ಅಯ್ಯ ಏನ್ ಮಾಡ್ಲೆ ಅನ್ಸುಯ ಬರ್ಬತ್ತಾ ನಮ್ಮ ಹೊಸಗಳ್ದು ಹಾಲೆ ಕಡಿಮೆ ಆಗೈತೆ. ಹುಲ್ಲು ಹಿಂಡಿ ಬೂಸ ಎಲ್ಲ ಬೇಕಾದಷ್ಟು ಕೊಟ್ರುನುವೆ ಇವು ಹಾಲು ಕೊಡೋದು ಇಷ್ಟ್ರಾಗೈತ್ ನೋಡು. ಅಯ್ಯ ಇವು ತಿಂದಿದ್ದೆಲ್ಲ ಎಲ್ಲಿಗೋಗುತ್ತೆ ಅಂತ. ಅಯ್ಯೋ ಹಂಗ್ಯಾಕಂತೀಯ ಕಮಲಮ್ಮ, ನಮ್ಮ ಹೊಸಗಳ್ದು ಅದೇ ಗೋಳೆಯ ಹೊಸಗಳೇ ನಮಗ್ ಮೋಸ ಮಾಡ್ತಾವ. ಹೊಸಗಳನ್ನೇ ನಂಬ್ಕೊಂಡು ಏಸ್ ಜನ ಜೀವನ ಮಾಡಲ್ಲ ಹೇಳು. ನಿನ್ನ ಹಸುಗೆ ಏನೋ ಆಗಿರ್ಬೇಕು, ಒಳ್ಳೆ ಡಾಕ್ಟರ್ ತಾವ ತೋರ್ಸು ಈಗ್ಲೇಯ, ಇಲ್ಲ ಅಂದ್ರೆ ಹಾಲ್ ಕೊಡೋದೆ ನಿಂತೋದಾತು. ಸರಿಯಾಗಿ ಹೇಳ್ದೆ ನೋಡು ಗೌರಕ್ಕ, ನೀನ್ ಹೇಳ್ದಂಗೆ ನಮ್ ಕಮಲಮ್ಮನ ಹಸುಗಳಿಗೆ ಏನೋ ಆಗಿರ್ಬೇಕು. ಅಕ್ಕೋ ಹಸುಗಳನ್ನ ಸರಿಯಾಗಿ ನೋಡ್ಕೋ, ಒಳ್ಳೆ ಡಾಕ್ಟರ್ ತಾವ ತೋರ್ಸು ಇವಾಗ್ಲೇಯ. ಹೂ ಕಣ್ ಶಾಂತಕ್ಕ, ಅದು ನಿಜ್ವೇ. ಎದುರು ಮನೆ ಶಂಕರಣ್ಣ ಅವರಲ್ಲ, ಅವ್ರ ಮನೆ ಹಸುಗಳಿಗೂ ಹಿಂಗೆ ಆಗಿತ್ತಂತೆ. ಮೊದ್ಮೊದ್ಲು ಹಾಲ್ ಕೊಡೋದ್ ಕಡಿಮೆ ಮಾಡಿ ಬತ್ತಾ ಬತ್ತಾ ಹಾಲ್ ಕೊಡೋದೇ ನಿಲ್ಸಿದ್ವಂತೆ ಹಸುಗಳು. ಏನ್ ಶಂಕರಣ್ಣ ಸಂದಕ್ಕಿದ್ದೀರಾ? ಏನ್ ಕಮಲಮ್ಮ ಸಮಾಚಾರ? ಓಹೋ ಗೌರಮ್ಮ, ಏನು ಇಬ್ರು ನಮ್ಮನೆ ತವ ಬಂದಿದ್ದೀರಿ, ಎಲ್ಲ ಚೆನ್ನಾಗಿದ್ದೀರಾ? ಹ್ಞೂ ಕಣ್ಣಣ್ಣ, ನಿಮ್ನೆ ನೋಡೋಣ ಅಂತ ಬಂದ್ವಿ. ಅಣ್ಣ ಅನ್ಸು ಯಾಕೋ ಹೇಳ್ತಿತ್ತು ನಿಮ್ ಹಸುಗಳೇನೋ ಸರಿಯಾಗಿ ಹಾಲೆ ಕೊಡ್ತಿಲ್ವಂತೆ, ನಿಜ್ವೇ? ಅಯ್ಯ ಅದ್ಯಾಕೆ ಹೇಳ್ತೀಯಾ ಕಮಲಮ್ಮ, ಹಸುಗಳಂತೂ ನ್ಯಾಯವಾಗಿ ಹಾಲೆ ಕೊಡ್ತಿಲ್ಲ. ನಂಗಂತೂ ಸಾಕು ಸಾಕಾಗಿದೆ, ಇರೋ ಹಸುಗಳೆಲ್ಲ ಮಾರ್ಬಿಟ್ಟು ಕೈ ತೊಳ್ಕೊಂಬಿಡೋಣ ಅನಿಸ್ತಾ ಇದೆ. ಅಯ್ಯೋ ಹಂಗ್ಯಾಕಂತೀಯಣ್ಣ, ಏನಾಯ್ತು ಹಸುಗಳಿಗೆ? ಏನಾಯ್ತೋ ಏನೋ, ಮೊದ್ಮೊದ್ಲು ನಮ್ಮ ಹಸುಗಳು ಚೆನ್ನಾಗೇ ಹಾಲು ಕೊಡ್ತಿದ್ದು, ಈಗ ಒಂದ್ ತಿಂಗಳಿಂದ ಹಾಲು ಕೊಡೋದ್ ಕಡಿಮೆ ಮಾಡಿ ಬರ್ತಾ ಬರ್ತಾ ಹಾಲು ಕೊಡೋದನ್ನ ನಿಲ್ಸ್ಬಿಟ್ವು. ಇವುಗಳನ್ನ ನಂಬ್ಕೊಂಡ್ ಕುಂತಿರೋ ನಂಗೆ ಹೆಂಗಾಗ್ಬೇಡ ಹೇಳು. ಅಯ್ಯೋ ಯಾಕಂಗಾತು, ಅದಕ್ಕೇನ್ ಕಾರಣ ಅಂತೀನಿ. ಏನು ಅಂತ ಹೇಳಿ ಕಮಲಮ್ಮ, ಮೇವು ತಿಂಡಿ ಸರಿಯಾಗೆ ಕೊಟ್ಟಿದ್ದೆ, ಕೆಚ್ಚಲೆನ ಚೆನ್ನಾಗೇ ಇತ್ತು, ಆದ್ರೂ ಅದೇನಾಯ್ತೋ ಏನೋ. ಇದೇನನ್ನ ಹಿಂಗ್ ಮಾತಾಡ್ತಿ, ಡಾಕ್ಟರ್ಗೆ ತೋರ್ಸಿಲ್ವಾ? ತೋರ್ಸಿದ್ದ ಗೌರಮ್ಮ, ಡಾಕ್ಟರ್ನು ಹೇಳಿದ್ರು ಅದೇನೋ ಸುಪ್ತ ಕೆಚ್ಚಲ ಬಾವು ಅಂತೆ. ಏನ ಸುಪ್ತ ಸುಪ್ತ ಕೆಚ್ಚಲ ಬಾವ, ಹಂಗಂದ್ರೇನಣ್ಣ? ನಂಗೂ ಅದ್ರ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಕಮಲಮ್ಮ. ನಮ್ಮೂರಾಗೆ ಗೋಪಾಲ್ ಡಾಕ್ಟರ್ ಅವರಲ್ಲ, ನೀವು ಅವ್ರ ತವನೆ ಹೋಗಿ ಕೇಳಿ, ನಿಮ್ಗೂ ಅದ್ರ ಬಗ್ಗೆ ಸರಿಯಾಗಿ ಗೊತ್ತಾಗ್ಬೋದು. ಹ್ಮ್ ಗೌರಮ್ಮ ನೋಡಿ, ಹಂಗೆ ಮಾಡೋಣ, ಡಾಕ್ಟರ್ ತವ ಹೋಗಿ ವಸಿ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ತಡಿ ಕಮಲಮ್ಮ, ಈ ಸಂಕ್ರಣ್ಣನ್ನು ಕರ್ಕೊಂಡೋಗಣ. ಹಾಸ ಸಾಕಿದನಂತೆ ಹಾಸ. ಏನ್ ಗೊತ್ತೋ ಏನೋ, ಅದೇನೋ ಸುಪ್ತಿ ಕೆಚ್ಚಲ್ ಬಾವು ಅಂದ್ರಲ್ಲ, ತಿಳ್ಕೊಳ್ಳಣ. ಹ್ಞೂ ಶಂಕರಣ್ಣ, ಬಾ ಬಿರ್ಬಿರ್ನೆ. ಹ್ಞೂ ನೀವು ನಡೀರಮ್ಮ, ನಾನು ನಿಮ್ಮಿಂದಾನೆ ಬರ್ತೀನಿ. ಕಾಡು ಮೇಡಲೆದು ಹಸಿವ ನೀಗಿಸಿಕೊಂಡು, ಕಾಡು ಮೇಡಲೆದು ಹಸಿವ ನೀಗಿಸಿಕೊಂಡು, ಕಾಲ್ಕಿತ್ತಿರುವೆ ಗೋಧೋಳಿನಲ್ಲಿ, ಕಾಲ್ಕಿತ್ತಿರುವೆ ಗೋಧೋಳಿನಲ್ಲಿ, ನನ್ನ ಜಮಾನನ ಕೊಟ್ಟಿಗೆ ನರಸಿ, ನನ್ನ ಜಮಾನನ ಕೊಟ್ಟಿಗೆ ನರಸಿ, ಕೆಚ್ಚಲೂದಿದ್ದರೆ ಕೆಚ್ಚಲೂದಿದ್ದರೆ, ತೊಟ್ಟಿನಂಚಿನಲ್ಲಿ ಕೀವು ಸೋರಿದ್ದರೆ, ತೊಟ್ಟಿನಂಚಿನಲ್ಲಿ ಕೀವು ಸೋರಿದ್ದರೆ, ಕಣ್ಣಿಗಾದರೂ ಬೀಳುತ್ತಿತ್ತು, ಕಣ್ಣಿಗಾದರೂ ಬೀಳುತ್ತಿತ್ತು, ಕಾಣದ ಬಾಧೆ ಮೂಕದನಿಯು ಅವನ ಮನಸ್ಸಿಗೆ ತಟ್ಟುವುದೇ, ಕಾಡು ಮೇಡಲೆದು ಹಸಿವ ನೀಗಿಸಿಕೊಂಡು, ಕಾಡು ಮೇಡಲೆದು ಹಸಿವ ನೀಗಿಸಿಕೊಂಡು. ನಮಸ್ಕಾರ ಡಾಕ್ಟ್ರೇ. ನಮಸ್ಕಾರ ಕಮಲಮ್ಮ, ಬನ್ನಿ. ಏನು ಅಪರೂಪಕ್ಕೆ ಎಲ್ಲರೂ ನಮ್ಮ ಆಸ್ಪತ್ರೆ ಕಡೆ ಬಂದಿದ್ದೀರಿ? ಹಸುಗೆ ಏನಾದ್ರೂ ಆಯ್ತಾ? ಏನ್ ಗೌರಮ್ಮ, ಏನೋ ಚಿಂತೆಯಲ್ಲಿದ್ಯಾ? ಡಾಕ್ಟ್ರೇ, ಅದು ನಮ್ ಹಸು ಹಾಲು ದಿನೇ ದಿನೇ ಕಮ್ಮಿ ಆಯ್ತಾ ಇದೆ. ಬಾವಾಗೈತಾ ಅಂದ್ಕೊಳಕ್ಕೆ ಕೆಚ್ಚಲು ಉತ್ಕೊಂಡಿಲ್ಲ, ಹಾಲು ಕೆಟ್ಟೋಗ್ತಿಲ್ಲ, ಆದ್ರೂ ಹಾಲು ಮಾತ್ರ ಕಮ್ಮಿ ಆಯ್ತಾ ಇದೆ. ನಂಗಂತೂ ಇದೇ ತಲ್ಲೋವಾಗ ಕುಂತೈತೆ. ಹೌದು ಡಾಕ್ಟ್ರೇ, ಈ ಸಮಸ್ಯೆ ಅಂತೂ ನಮ್ಮ ಊರಾಗಿನ ತುಂಬಾ ಹಸುಗಳಲ್ಲಿ ಕಂಡು ಬರ್ತಿದೆ. ಹೌದಾ? ಹಂಗಿದ್ಮೇಲೆ ಇದು ಸುಪ್ತ ಕೆಚ್ಚಲ್ ಭಾವ ಇರಬೇಕು. ಹಸುಗಳಲ್ಲಿ ಈ ಸುಪ್ತ ಕೆಚ್ಚಲ್ ಭಾವ ಆದ್ರೆ ಯಾವುದೇ ಲಕ್ಷಣಗಳು ಕಂಡು ಬರೋದಿಲ್ಲ, ಅದನ್ನ ಟೆಸ್ಟ್ ಮಾಡಿನೇ ನಾವು ಪತ್ತೆ ಹಚ್ಚಬೇಕು. ಹಂಗಾದ್ರೆ ಈ ಸುಪ್ತ ಕೆಚ್ಚಲ್ ಭಾವು ವಾಸಿ ಆಗಕ್ಕಿಲ್ವಾ ಡಾಕ್ಟ್ರೇ? ವಾಸಿ ಆಗುತ್ತೆ ಕಮಲಮ್ಮ, ಅಂದ್ರೆ ಆರಂಭದಲ್ಲೇ ನೀನು ಅದನ್ನ ಪತ್ತೆ ಹಚ್ಚಿ ಅದಕ್ಕೆ ಸರಿಯಾದ ಚಿಕಿತ್ಸೆ ಕೊಡಿಸಿದ್ರೆ ಎಲ್ಲ ಸರಿ ಹೋಗುತ್ತೆ, ಭಯಪಡೋ ಅವಶ್ಯಕತೆ ಏನೂ ಇಲ್ಲ. ಹಂಗಂದ್ರೆ ಅದೇನ್ ಸ್ವಾಮಿ, ಸುಪ್ತ ಅಂದ್ರೆ ಕೇಳೋಕೆ ವಿಚಿತ್ರವಾಗೈತೆ, ಈ ಸುಪ್ತ ಕೆಚ್ಚಲ್ ಭಾವ ಅಂದ್ರಲ್ಲ, ಅದ್ನ ಹೆಂಗ್ ಕಂಡು ಹಿಡಿಯೋದು? ನೋಡ್ರಮ್ಮ, ಕೆಚ್ಚಲ್ ಭಾವನಲ್ಲಿ ಎರಡ್ ತರದ ವಿಧಗಳಿವೆ. ಮೊದಲನೇದು ನಿಮ್ಮೆಲ್ಲರಿಗೂ ಗೊತ್ತಿರೋ ಕೆಚ್ಚಲ್ ಭಾವು, ಎರಡನೇದು ಸುಪ್ತ ಕೆಚ್ಚಲ್ ಭಾವು. ನಿಮಗ್ ಗೊತ್ತಿರೋ ಕೆಚ್ಚಲ್ ಭಾವನಲ್ಲಿ ಕೆಚ್ಚಲು ಉತ್ಕೊಳ್ಳೋದು, ಕೆಚ್ಚಲ್ ಗಟ್ಟಿ ಆಗೋದು, ಮತ್ತೆ ಹಾಲಿನ ಬಣ್ಣ ಕೆಟ್ಟೋಗೋದು, ಹಾಲ್ ಹೆಪ್ಪಗೊಟ್ಟೋದು, ಹಾಲಿನಲ್ಲಿ ಕ್ಯೂ ಬರೋದು, ರಕ್ತ ಬರೋದು, ಇವೆಲ್ಲ ನೋಡಿರ್ತೀರಾ. ಆದ್ರೆ ಸುಪ್ತ ಕೆಚ್ಚಲ್ ಭಾವ ಆದ್ರೆ ಇವ್ಯಾವುದು ಕಾಣಿಸೋದೇ ಇಲ್ಲ, ಅದಕ್ಕೆ ಇದನ್ನ ಸುಪ್ತ ಅಂತ ನಾವು ಹೇಳೋದು. ಹಾಲಿನ ಇಳುವರಿ ಮಾತ್ರ ದಿನದಿಂದ ದಿನ ಕಡಿಮೆ ಆಗ್ತಾನೇ ಇರುತ್ತೆ, ಹಾಲಿನ ಗುಣಮಟ್ಟನೂ ಕುಸಿಯುತ್ತೆ. ಹಾಲಿನಲ್ಲಿ ಬರ್ತಾವಲ್ಲ ಆ ಜೀವಕೋಶಗಳ ಸಂಖ್ಯೆ ಕೂಡ ಪ್ರತಿ ಮಿಲಿಲೀಟರ್ ಹಾಲಿನಲ್ಲಿ 700,000 ಹೆಚ್ಚಿಗೆ ಇರುತ್ತೆ. ಈ ಸ್ಥಿತಿಗೆ ನಾವು ಸುಪ್ತ ಕೆಚ್ಚಲ್ ಭಾವು ಅನ್ನೋದು. ಈ ಸುಪ್ತ ಕೆಚ್ಚಲ್ ಭಾವು ಅಂದ್ರಲ್ಲ ಡಾಕ್ಟ್ರೇ, ಅದು ಯಾಕೆ ಬರುತ್ತೆ, ಅದಕ್ಕೇನ್ ಕಾರಣ? ನೋಡಿ ಕಮಲಮ್ಮ, ನೀವು ಹಾಲ್ ಕರಿಬೇಕಾದಾಗ ನೀವು ಅನುಸರಿಸ್ತೀರಲ್ಲ ಆ ವಿಧಾನಗಳಾಗ್ಬೋದು, ನಿಮ್ಮ ಕೊಟ್ಟಿಗೆಯ ಶುಚಿತ್ವ ಆಗ್ಬೋದು, ಹಸುಗಳ ಶುಚಿತ್ವ, ಪಾತ್ರೆಗಳ ಸ್ವಚ್ಛತೆ, ಇವುಗಳನ್ನ ಸರಿಯಾಗಿ ಮಾಡದಿದ್ರೆ ಕೆಚ್ಚಲ್ ಭಾವು ಬಂದೇ ಬರುತ್ತೆ. ಡಾಕ್ಟ್ರೇ, ಈ ಸುಪ್ತ ಕೆಚ್ಚಲ್ ಭಾವು ಹಸುನಿಂದ ಹಸುಗೆ ಹರಡುತ್ತಾ ಡಾಕ್ಟ್ರೇ? ಖಂಡಿತ ಗೌರಮ್ಮ, ಕೆಚ್ಚಲ್ ಭಾವು ಇರೋ ಹಸುವಿನ ಹಾಲು ಮೊದಲು ಕರೆದು ಮತ್ತೆ ಬೇರೆ ಹಸುವಿನ ಹಾಲು ಕರೆದ್ರೆ ಕೆಚ್ಚಲ್ ಭಾವು ಹರಡುತ್ತೆ. ಅಷ್ಟೇ ಅಲ್ಲ, ಹಸುಗಳು ಒಂದಕ್ಕೊಂದು ಹತ್ತತ್ರ ಇದ್ದಾಗ್ಲೂ ಸುಲಭವಾಗಿ ಕೆಚ್ಚಲ್ ಭಾವು ಹರಡುತ್ತೆ. ಅಯ್ಯ, ಅದೇನಂತ ಹೇಳ್ತೀರಾ ಡಾಕ್ಟ್ರೇ? ಈ ಸುಪ್ತ ಕೆಚ್ಚಲ್ ಭಾವು ನಮ್ಗಳಿಗೆ ಗೊತ್ತಾಗದೇ ಇಲ್ಲ ಅಂತೀರಾ, ಇನ್ನು ಈ ರೋಗ ಬಂದೈತೆ ಅಂತ ನಾವು ಹೆಂಗ್ ಪತ್ತೆ ಹಚ್ಚೋದು? ನೋಡಿ ಕಮಲಮ್ಮ, ಸುಪ್ತ ಕೆಚ್ಚಲ್ ಭಾವನ್ನ ಕ್ಯಾಲಿಫೋರ್ನಿಯಾ ಮ್ಯಾಸ್ಟೈಟಿಸ್ ಟೆಸ್ಟ್ ಅಂದ್ರೆ ಕ್ಯಾಲಿಫೋರ್ನಿಯಾ ಕೆಚ್ಚಲ್ ಭಾವು ಪರೀಕ್ಷೆ ಮೂಲಕ ಸುಲಭವಾಗಿ ಪತ್ತೆ ಹಚ್ಚಬಹುದು. ಏನ ಕ್ಯಾಲಿಫೋರ್ನಿನಾ? ಅಯ್ಯ, ಕ್ಯಾಲಿಫೋರ್ನಿಯಾ ಕೆಚ್ಚಲ್ ಭಾವು ಪರೀಕ್ಷೆ ಗೊರಕ ಒಸಿ ನಿಧಾನವಾಗಿ ಕೇಳಿಸ್ಕ. ಇದೇನ್ ಡಾಕ್ಟ್ರೆ, ಅದ್ಯಾವ ಫಾರಿನ ಹೆಸರು ಹೇಳ್ಬಿಟ್ಟು ಎದುರಿಸ್ತೀರಾ? ಇದನ್ನೆಲ್ಲ ನಮ್ ಕೈಯಲ್ಲಿ ಮಾಡಕಾತದ? ಅಷ್ಟು ದುಡ್ಡು ನಮ್ ತಾವ ಎಲ್ಲಿಂದ ಬರ್ಬೇಕು ಅಂತೀನಿ? ಓ ಕಮಲಮ್ಮ, ಅದಕ್ಕೇನು ಭಾರಿ ದುಡ್ಡು ಖರ್ಚಾಗಲ್ಲ. ಇಲ್ಲೇ ದಂದ ಔಷಧಿ ಅಂಗಡಿಲಿ 250-300 ರೂಪಾಯಿ ಕೊಟ್ರೆ ಆ CMT ಇಡಿಕೆ ಸಿಗುತ್ತೆ, ಅಲ್ವಾ ಡಾಕ್ಟ್ರೆ? ಹೌದೌದು. ನೋಡಿ ಕಮಲಮ್ಮ, ಅನ್ಸೂಯಮ್ಮ ಅವ್ರು ಹೇಳ್ದಂಗೆ ಈ ಪರೀಕ್ಷೆಗೆ ದುಡ್ಡು ಅಷ್ಟೇನ್ ಖರ್ಚಾಗಲ್ಲ. ಈ ಪರೀಕ್ಷೆಗೆ ಸಿಎಂಟಿ ಹಿಡಿಕೆ, ಕೆಚ್ಚಲ್ ಬಾವು ಪರೀಕ್ಷಾ ದ್ರಾವಣ ಇವೆರಡು ಇದ್ರೆ ಸಾಕು, ನಿಮ್ಮನೇಲೆ ನೀನೇ ಈ ಪರೀಕ್ಷೆನ ಮಾಡಬಹುದು. ಸಿಎಂಟಿ ಹಿಡಿಕೆ ಅಂತ ನಾನು ಏನ್ ಹೇಳಿದ್ನಲ್ಲ, ಅದರಲ್ಲಿ ನಾಲ್ಕು ವೃತ್ತಾಕಾರದ ಬಟ್ಟಲುಗಳು ಇರ್ತವೆ. ಆ ನಾಲ್ಕು ಬಟ್ಟಲಿಗೆ ಹಸುವಿನ ಕೆಚ್ಚಲ್ನ ನಾಲ್ಕು ತೊಟ್ಟುಗಳಿಂದ ಸುಮಾರು 3-5 ಮಿಲಿ ಹಾಲನ್ನ ನೀನು ಸಮನಾಗಿ ತಗೋಬೇಕು. ಪ್ರತ್ಯೇಕವಾಗಿ ಆ ಹಾಲನ್ನ ಪ್ರತಿ ಬಟ್ಟಲಿಗೆ ಹಿಂಡ್ಕೋಬೇಕು. ಆಮೇಲೆ ಅಷ್ಟೇ ಪ್ರಮಾಣದ ಸಿಎಂಟಿ ದ್ರಾವಣನ ಪ್ರತಿ ಬಟ್ಟಲಿಗೆ ಹಾಕ್ಬೇಕು. ಸುಮಾರು 15 ಸೆಕೆಂಡುಗಳ ಕಾಲ ಆ ಸಿಎಂಟಿ ಹಿಡಿಕೆನ ಎಡ ಮತ್ತು ಬಲ ದಿಕ್ಕುಗಳಲ್ಲಿ ವೃತ್ತಾಕಾರವಾಗಿ ತಿರುಗಿಸ್ಬೇಕು. ಹಾಲು ಮತ್ತೆ ದ್ರಾವಣ ಒಂದಕ್ಕೊಂದು ಬೆರೆಯೋ ತರ ಮಾಡ್ಕೋಬೇಕು. ಆಮೇಲೆ ಆ ಮಿಶ್ರಣದಲ್ಲಾಗುತ್ತಲ್ಲ ಆ ಬದಲಾವಣೆಗಳನ್ನ ನೀನ್ ಗಮನಿಸ್ಬೇಕು. 5 ನಿಮಿಷದಲ್ಲಿ ನೀನೇ ಫಲಿತಾಂಶನ ಗುರುತಿಸಬಹುದು. ಏನನ್ಸುಯಮ್ಮ, ನೀನ ಫಲಿತಾಂಶನ ಇವ್ರು ನೋಡಿದೀಯಲ್ಲ, ಇವ್ರಿಗೆ ತಿಳಿಸ್ತೀಯಾ? ಹೂ ಡಾಕ್ಟ್ರೆ, ನೋಡಿ ಕಮಲಮ್ಮ, ಹಾಲು ಮತ್ತು ದ್ರಾವಣದ ಮಿಶ್ರಣ ಬೆರೆತು ತಿಳಿಯಾಗಿ ಹಾಲ್ ತರ ಬಂದ್ರೆ ಪರಿಶುದ್ಧವಾಗಿದೆ ಅಂತ ಅರ್ಥ. ಹಸುವಿಗೆ ಯಾವುದೇ ರೀತಿ ಸುಪ್ತ ಕೆಚ್ಚಲು ಬಾವಿಲ್ಲ ಅಂತ ಅನ್ಕೋಬಹುದು. ಸುಪ್ತ ಕೆಚ್ಚಲು ಬಾವನ್ನ 4 ರೀತಿ ವಿಂಗಡಣೆ ಮಾಡಿದ್ದಾರೆ. ಮೊದಲನೇದು, ಹಾಲು ಮತ್ತು ದ್ರಾವಣದ ಮಿಶ್ರಣ ಬೆರೆತು ತಿಳಿಯಾಗಿ ಲೋಳೆ ತರ ಬಂದ್ರೆ ಹಾಲಿಗೆ ಸ್ವಲ್ಪ ಪ್ರಮಾಣದ ಸುಪ್ತ ಕೆಚ್ಚಲು ಬಾವಿದೆ ಅಂತ ಅರ್ಥ. ಎರಡನೇದು, ಹಾಲು ಮತ್ತು ದ್ರಾವಣದ ಮಿಶ್ರಣ ಬೆರೆತು ಗಟ್ಟಿಯಾಗಿ ಲೋಳೆ ತರ ಬಂದ್ರೆ ಮಧ್ಯಮ ಪ್ರಮಾಣದ ಸುಪ್ತ ಕೆಚ್ಚಲು ಬಾವಿದೆ ಅಂತ ಅರ್ಥ. ಹಾಲು ಮತ್ತು ದ್ರಾವಣದ ಮಿಶ್ರಣ ಬೆರೆತು ಗಟ್ಟಿಯಾಗಿ ಗಡ್ಡೆ ಗಡ್ಡೆಗಳ ತರ ಲೋಳೆ ಬಂದ್ರೆ ಹೆಚ್ಚಿನ ಪ್ರಮಾಣದ ಸುಪ್ತ ಕೆಚ್ಚಲು ಬಾವಿದೆ ಅಂತ ಅರ್ಥ. ಕೊನೆಯದಾಗಿ, ಹಾಲು ಮತ್ತು ದ್ರಾವಣದ ಮಿಶ್ರಣ ಬೆರೆತು ಲೋಳೆ ಗೋಪುರದಂತೆ ಕಂಡು ಬಂದ್ರೆ ತೀವ್ರ ಪ್ರಮಾಣದ ಸುಪ್ತ ಕೆಚ್ಚಲು ಬಾವಿದೆ ಅಂತ ಅರ್ಥ. ಓ, ಇಟೋನ್ ಸುಲ್ಬಾನಾ? ಹಂಗಾರೆ ನಾವಿದನ್ನ ಮನೇಲೇ ಮಾಡ್ಬೋದಾ ಡಾಕ್ಟ್ರೆ? ಹೀಗ್ ಮಾಡೋದ್ರಿಂದ ನಾವು ಕೆಚ್ಚಲ್ಬಾವು ರೋಗನ ಸುಲಭಕ್ಕೆ ಕಂಡಿಡಿಬಹುದು ಅಲ್ವಾ ಡಾಕ್ಟ್ರೆ? ಓ ಖಂಡಿತ, ನಿಮ್ಮ ಹಸುಗಳಿಗೆ ಬಾವಾಗಿದೆಯಾ ಇಲ್ವಾ ಅಂತ ನೀವೇ ಕಂಡಿಡಿಬಹುದು. ಹಂಗೆಲ್ಲ ಪರೀಕ್ಷೆ ಏನೋ ಮಾಡಿ ನೋಡ್ತೀರಾ ಡಾಕ್ಟ್ರೆ? ಆದ್ರೆ ಈ ಸುಪ್ತ ಕೆಚ್ಚಲ್ ಬಾವಿಗೆ ಔಷಧಿ ಐತಾ ಇಲ್ವಾ? ನೋಡಿ ಕಮಲಮ್ಮ, ರೋಗ ಬಂದಾಗ ಒದ್ದಾಡೋಕ್ಕಿಂತ ಬರದೇ ಇರೋ ತರ ನೋಡ್ಕೊಳ್ಳೋದೇ ಜಾಣ್ತನ. ಶುದ್ಧ ಹಾಲಿನ ಉತ್ಪಾದನಾ ಕ್ರಮಗಳಿರ್ತಾವಲ್ಲ, ಅದನ್ನ ನೀನು ಸರಿಯಾಗಿ ಅನುಸರಿಸಬೇಕು. ಹಾಲ್ ಕರೆದ ನಂತರ ಮೊಲೆ ತೊಟ್ಟುಗಳನ್ನ ಸೋಂಕು ನಿವಾರಕ ದ್ರಾವಣದಲ್ಲಿ ಅದ್ಬೇಕು. ಹಾಲ್ ಕರೆಯುವಾಗ ಮೊಲೆ ತೊಟ್ಟಿಗೆ ಹಾನಿ ಆಗದಂತೆ ನೀನ್ ನಿಗಾ ವಹಿಸಬೇಕು. ಆರೋಗ್ಯಯುಕ್ತ ತೊಟ್ಟುಗಳಿಂದ ಮೊದಲು ಹಾಲು ಕರೆದು ನಂತರ ರೋಗಗ್ರಸ್ತ ತೊಟ್ಟುಗಳಿಂದ ಕರೆಯಬೇಕು. ಜೊತೆಗೆ ಸದಾ ಕುಟ್ಟಿಗೆಯಲ್ಲಿ ಶುಚಿತ್ವನ ಕಾಪಾಡಬೇಕು. ಹಾಲು ಕರೆಯುವ ಈ ಸರಿಯಾದ ಪದ್ಧತಿಗಳನ್ನ ನೀನು ಅನುಸರಿಸಿದ್ರೆ ಎಲ್ಲ ಸರಿಯೋಗುತ್ತೆ. ಜೊತೆಗೆ ಕಾಲಕ್ಕೆ ಸಿಎಂಟಿ ಪರೀಕ್ಷೆಯಿಂದ ಸುಪ್ತ ಕೆಚ್ಚಲ್ ಬಾವನ್ನ ಕಂಡುಹಿಡಿದು ಸೂಕ್ತ ಚಿಕಿತ್ಸೆ ಕೊಡಿಸಿದ್ರೆ ಅದು ಒಳ್ಳೆ ಅಭ್ಯಾಸ. ಓ ಹಂಗ ಡಾಕ್ಟ್ರೆ, ಸರಿ ಬಿಡಿ, ನಿಮ್ ತವ ಮಾತಾಡಿ ನಮ್ಗಳಿಗೆ ಇಟೋಂದ್ ವಿಷಯ ತಿಳಿತ್ ನೋಡಿ. ನಾವು ಅದೇನೇನೋ ಅನ್ಕೋತೀವಿ, ನಿಮ್ ತವ ಬಂದ್ ಕೇಳೋದ್ ಬಿಟ್ಟು. ಅಯ್ಯೋ, ನಿಮ್ಮಿಂದ ಸಾನೆ ಉಪಕಾರ ಆಯ್ತು ಡಾಕ್ಟ್ರೆ. ಹ್ಞೂ ಕಮಲಮ್ಮ, ಮತ್ತೆ ನೀವು ಹಾಲಕ್ಕ ಹೋಗ್ತಿರಲ್ಲ, ಆ ಡೈರಿನಲ್ಲಿ ಹಾಲ್ ಕರೆಯೋ ಸರಿಯಾದ ವಿಧಾನ ಯಾವ್ದು, ಕೊಟ್ಗೆನ್ ಸ್ವಚ್ಛ ಹೆಂಗ್ ಇಟ್ಕೋಬೇಕು, ಈ ತರ ಎಷ್ಟೋ ಮಾಹಿತಿಗಳ ಬಗ್ಗೆ ಭಿತ್ತಿ ಚಿತ್ರ ಹಚ್ಚಿರ್ತಾರೆ. ಹೋದಾಗೊಮ್ಮೆ ಬಂದಾಗೊಮ್ಮೆ ನೋಡ್ ಕಲ್ಕೋಬಹುದಲ್ವಾ? ಹೌದೌದು ಶಾಂತಮ್ಮ, ದಿಟ್ವೆ ಡಾಕ್ಟ್ರೆ. ನಮ್ಮ ಹಸುಗೆ ಸಿಎಂಟಿ ಪರೀಕ್ಷೆ ಮಾಡಿ ಸುಪ್ತ ಕೆಚ್ಚಲ್ ಬಾವು ಇದೆಯಾ ಅಂತ ನೋಡಿ ಡಾಕ್ಟ್ರೆ. ಆಯ್ತಾಯ್ತು, ನಾಳೆ ಬೆಳಿಗ್ಗೆ ನಾನೇ ಬಂದು ನಿಮ್ಮ ಹಸುಗಳಿಗೆ ಸಿಎಂಟಿ ಪರೀಕ್ಷೆ ಹೇಗ್ ಮಾಡೋದು ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ, ಆಗ್ಬಹುದಾ? ಆಯ್ತು ಡಾಕ್ಟ್ರೆ. ಆದ್ರೆ ನಂಗೊಂದ್ ಸಂಶಯ, ಸಮೀಕ್ ಸರಿಯಾಗಿ ಹಾಲ್ ಹಿಂಡಿದ್ರೆ ಈ ರೀತಿ ಸಮಸ್ಯೆ ಆಗುತ್ತಾ ಅಂತ? ನೋಡಿ ಗೌರಮ್ಮ, ನಿಮಗ್ ಗೊತ್ತಿರೋ ಹಾಗೆ ದಿನಕ್ಕೆ 2 ಬಾರಿ ಅಂದ್ರೆ ಬೆಳಗ್ಗೆ ಮತ್ತೆ ಸಂಜೆ ಹಾಲ್ ಹಿಂಡುವ ಪದ್ಧತಿ ಇದೆ. ಆ 2 ಸರ್ತಿಗಳ ನಡುವಿನ ನಂತರ ಹಬ್ಬಬ್ಬ ಅಂದ್ರೆ 10-12 ಗಂಟೆಗಳ ಕಾಲ ಇರಬೇಕು. ಬೆಳಗ್ಗೆ ನೀನು 6 ಗಂಟೆಗೆ ಹಾಲ್ ಹಿಂಡಿದ್ರೆ ಸಾಯಂಕಾಲ ಕೂಡ 6 ಗಂಟೆಗೆ ಹಾಲ್ ಹಿಂಡೋದು ಸೂಕ್ತ ವಿಧಾನ. ಒಂದ್ ವೇಳೆ ನೀನ್ ಬೆಳಗ್ಗೆ 6 ಗಂಟೆಗೆ ಹಾಲ್ ಹಿಂಡಿ ನಂತರ ಸಾಯಂಕಾಲ 3 ಗಂಟೆಗೆ ಹಾಲ್ ಹಿಂಡಿದ್ರೆ ಕ್ಷೀರ್ನಾಳದಲ್ಲಿ ಹಾಲ್ ತುಂಬಿಕೊಳ್ಳೋ ಮೊದಲೇ ಹಾಲ್ ಹಿಂಡ್ದಂಗಾಗುತ್ತೆ. ಅದೇ ನೀನು ಅತಿ ಹೆಚ್ಚು ಸಮಯ ಬಿಟ್ಟು ಹಾಲ್ ಹಿಂಡಿದ್ರೆ ಹಾಲ್ ತುಂಬಿಕೊಳ್ಳಕ್ಕೆ ಕೆಚ್ಚಲಲ್ಲಿ ಸ್ಥಳನೇ ಇರೋದಿಲ್ಲ, ಆವಾಗ ಒತ್ತಡ ಉಂಟಾಗುತ್ತೆ, ಇದರಿಂದ ಕೂಡ ಕೆಚ್ಚಲ್ ಬಾವು ಬರುತ್ತೆ. ಸುಪ್ತ ಕೆಚ್ಚಲ್ ಬಾವು ಆಗುತ್ತಲ್ಲ, ಆವಾಗ ಹಾಲ್ ಕೂಡ ತಿಳಿಯಾಗುತ್ತೆ. SNF, ಫ್ಯಾಟ್, ಡಿಗ್ರಿ ಅಂತ ನಾವ್ ಏನ್ ಹೇಳ್ತೀವಲ್ಲ ಅದು ಕೂಡ ಕಡಿಮೆ ಆಗುತ್ತೆ, ಆದ್ರೆ ಹಾಲ್ ನೋಡಲು ಸಹಜವಾಗಿರುತ್ತೆ. ಓ ಹಂಗ ಡಾಕ್ಟ್ರೆ, ಸರಿ ಸರಿ, ನಾಳೆಗೆ ಬನ್ನಿ, ಮರಿಬೇಡಿ. ಆಯ್ತು ಗೌರಮ್ಮ, ತಪ್ಪದೇ ಬರ್ತೀನಿ. Oh, my God. ಬನ್ನಿ ಡಾಕ್ಟ್ರೇ. ನಮಸ್ಕಾರ. ನಮಸ್ಕಾರ. ಓ ಅನ್ಸೂಯಕ್ಕ ಬಾ, ಡಾಕ್ಟರ್ ಬಂದವ್ರೆ. ಹ್ಞೂ, ಬಂದೇ ಇರ್ಗವ್ರಕ್ಕ. ಏನ್ರಮ್ಮ ತಯಾರಿದ್ದೀರಾ CMT ಪರೀಕ್ಷೆ ಮಾಡೋಣವಾ? ಸರಿ ಡಾಕ್ಟ್ರೆ. ಗೌರಮ್ಮ, ನಿನ್ನೆ ಅನುಸೂಯಮ್ಮ ಅವ್ರು ಹೇಳಿದ್ರಲ್ಲ ಗಟ್ಟಿಯಾದ ಲೋಳೆ ಅಂತ ಪದಾರ್ಥ ಬಂದರೆ ಅಂತ, ಅದು ಯಾವ ಪ್ರಮಾಣದ ಸುಪ್ತ ಕೆಚ್ಚಲ್ಬಾವು ಅಂತ ನಿನಗೆ ಗುರ್ತಿದ್ಯಾ? ಅದೇನೋ ಮಧ್ಯಮ ಪ್ರಮಾಣ ಅಂದ್ರಲ್ಲ ಡಾಕ್ಟ್ರೆ. ಹೌದು, ಇಲ್ಲಿ ನೋಡಿ, ನಿಮ್ ಹಸಿವಿನಲ್ಲಿ ಮಧ್ಯಮ ಪ್ರಮಾಣದ ಸುಪ್ತ ಕೆಚ್ಚಲ್ಬಾವು ಇದೆ. ಇವತ್ತಿಂದಾನೇ ಸೂಕ್ತ ಚಿಕಿತ್ಸೆ ನೀಡ್ತೇನೆ, ಇದರಿಂದ ಕೆಚ್ಚಲ್ಬಾವು ಕಡಿಮೆ ಆಗುತ್ತೆ. ಜೊತೆಗೆ ನಾನ್ ನಿನ್ನೆ ತಿಳಿಸಿದ್ನಲ್ಲ, ಆ ಕ್ರಮಗಳನ್ನ ನೀನ್ ಸರಿಯಾಗಿ ಅನುಸರಿಸಬೇಕು. ಡಾಕ್ಟ್ರೆ, ಹಿಂಗೆಲ್ಲ ಮಾಡಿದ್ರು ಒಂದ್ ವೇಳೆ ನಮ್ಮ ಹಸುಗೆ ಸುಪ್ತ ಕೆಚ್ಚಲ್ಬಾವು ಬಂದ್ರೆ ನಾವಾಗ ಏನಾರ ಮಾಡ್ಬೋದಾ ಅಂತ. ನಾನ್ ಇರೋವಾಗ ನಿಂಗ್ ಯಾಕೆ ಚಿಂತೆ ಗೌರಮ್ಮ? ಹಂಗಲ್ಲ ಡಾಕ್ಟ್ರೆ, ಆತುರದಲ್ಲಿ ನೀವು ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡೋದು ಅಂತ. ಓ ಹಾಗಾ, ಸರಿ, ಕೆಲವು ಮನೆ ಮದ್ದನ್ನ ನಾನೇ ಹೇಳ್ಕೊಡ್ತೇನೆ. ಇಲ್ಲಿ ಕೇಳಿ, ಸಾಮಾನ್ಯವಾಗಿ ಕೆಚ್ಚಲ್ಬಾವಾದ್ರೆ ಅರ್ಧ ಕೆಜಿಯಷ್ಟು ಲೋಳೆ ಸರ, ಮುಟ್ಟಿದ್ರೆ ಮುನಿ ಸೊಪ್ಪು ಅಂತ ಹೇಳ್ತೀವಲ್ಲ ಅದು ಎರಡು ಹಿಡಿಯಷ್ಟು, ಒಂದ್ ಚಮಚ ಅರಿಶಿನದ ಪುಡಿ, 2-3 ಗ್ರಾಂ ಸುಣ್ಣ, ಇವುಗಳನ್ನ ಕಲ್ಲಿನ ಮೇಲೆ ನುಣ್ಣಗರಿಬೇಕು. ಇದನ್ನ ಬಾವಾಗಿರುತ್ತಲ್ಲ ಆ ಜಾಗಕ್ಕೆ ದಿನಕ್ಕೆರಡು ಬಾರಿ ಹಚ್ಚಬೇಕು. 7 ದಿನಗಳ ಕಾಲ ಹಚ್ಚಿದ್ರೆ ಬಹುತೇಕ ಬಾವು ಗುಣ ಆಗುತ್ತೆ. ಪ್ರತಿ ಬಾರಿ ಇದನ್ನ ಹಚ್ಚುವ ಮೊದಲು ಉಗುರು ಬೆಚ್ಚಗಿನ ನೀರಿನಿಂದ ಕೆಚ್ಚಲನ್ನ ತೊಳ್ಕೋಬೇಕು. ಅದಾದ್ಮೇಲೆ ಒಣ ಬಟ್ಟೆಯಲ್ಲಿ ಒರೆಸಿ ಔಷಧಿ ಹಚ್ಚಿದ್ರೆ ಬೆಸ್ಟ್ ರಿಸಲ್ಟ್ ಪಡಿಬಹುದು. ಇದು ಒಂದು ವಿಧಾನ. ಆದ್ರೆ ಎರಡನೇ ವಿಧಾನಕ್ಕೆ ಬಂದ್ರೆ, 1 ಪಟ್ಟೆ ಲೋಳೆ ಸರ, 1.5 ಅಡಿ ಉದ್ದದ ಅಮೃತ ಬಳ್ಳಿ, 1/2 ಹಸ್ತದ ಅಗಲದಷ್ಟು ಬೇವಿನ ಚಕ್ಕೆ, ಹಾಗೂ 1 ಹಿಡಿಯಷ್ಟು ವಿಷಮದಾರಿ ಗಿಡದ ಬೇರನ್ನು ತಗೊಂಡು ಇವನ್ನೆಲ್ಲ 1 ಲೀಟರ್ ನೀರಲ್ಲಿ ಚೆನ್ನಾಗಿ ಅರಿಬೇಕು. ಇದನ್ನ ಬೆಳಗ್ಗೆ 1/2 ಭಾಗ, ಸಂಜೆ 1/2 ಭಾಗ ಗೊಟ್ಟದ ಮೂಲಕ ನೀನ್ ಕುಡಿಸ್ಬೇಕು. ಉಳಿದಿರುತ್ತಲ್ಲ ಆ ಔಷಧಿಗೆ ಅರಿಶಿಣ ಹಾಗೂ ಹೊಂಗೆ ಎಣ್ಣೆ ಸೇರಿಸಿ ಬಾವು ಪೀಡಿತ ಕೆಚ್ಚಲಿಗೆ 4-5 ದಿನ ಹಚ್ಚಬೇಕು. ಏನನ್ಸುಯಮ್ಮ, ನಿನಗೊಂದೆರಡು ಮನೆ ಮದ್ದು ಗೊತ್ತಲ್ಲ, ಇವ್ರಿಗೆ ತಿಳಿಸ್ಕೊಡ್ತೀಯಾ? ಹ್ಞೂ ಡಾಕ್ಟ್ರೆ. ನೋಡಿ ಗೌರಕ್ಕ, ಅಸೆ ಅರಿಶಿನದ ಕೊಂಬನ್ನ ನಿಂಬೆ ರಸದಲ್ಲಿ ಚೆನ್ನಾಗಿ ತೆಗೆದ್ಬಿಟ್ಟು ದಿನಕ್ಕೆ 2 ಸತಿ ಕೆಚ್ಚಲಿಗೆ ಹಚ್ಚಿದ್ರೆ ಕೆಚ್ಚಲಿನ ಉರಿಯೂತ ಕಡಿಮೆ ಆಗುತ್ತೆ. ಜೊತೆಗೆ ಅರಿಶಿನದ ಪುಡಿನ ಹರಳೆಣ್ಣೆಲ್ ಕಲಸಿ ಬಿಸಿ ಮಾಡಿ ಹಚ್ಚಿದ್ರೂ ಕೆಚ್ಚಲಿನ ಉರಿಯೂತ ಕಡಿಮೆ ಆಗುತ್ತೆ. ಓಹೋ, ಇದನ್ನೆಲ್ಲ ನಾನು ಮರಿದೆ ಕಮಲಕ್ಕೂ ಹೇಳ್ಬೇಕು. ಏನ್ ಕಮಲಮ್ಮ, ಗೌರಕ್ಕ ಮತ್ತೆ ದೊಡ್ಡ ಕ್ಯಾನ ಕಾಲ್ತಿರ್ತಿದ್ದೀರಾ? ಏ ಕ್ಯಾನ್ ಏನ್ ನೋಡ್ತೀಯ ಶಾಂತಕ್ಕ, ಅಲ್ ನೋಡು. ಓ ಶಂಕರಣ್ಣ ಬಾ ಇಲ್ಲಿ. ಮೊನ್ನೆ ಬರ್ತೀನಿ ಬರ್ತೀನಿ ಅಂದವನು ಬರ್ತಾನೇ ಇದ್ದಾನೆ. ಎಲ್ಲಿಗೋಗ್ ಬರ್ತಿದ್ಯಾ ಶಂಕರಣ್ಣ? ಇರೋ ವಸ್ತುಗಳನ್ನೆಲ್ಲ ಮಾರ್ಬಿಟ್ಟು ಆರಾಮ ಕೈ ತೊಳ್ಕೊಂಡ್ ಬರ್ತಾ ಇದೀನಿ ನೋಡು ಗೌರಮ್ಮ. ನೀನು ಇವ್ರ ತರ ಸರಿಯಾದ ಸಮಯಕ್ಕೆ ಹಸುಗಳಿಗೆ ಚಿಕಿತ್ಸೆ ಕೊಡ್ಸಿದ್ರೆ ಹಸುಗಳನ್ನ ಉಳಿಸ್ಕೋಬೋದಿತ್ತಲ್ಲ ಶಂಕರಣ್ಣ. ಹೋಗ್ಲಿ ಬಿಡು ಅನ್ಸೆ ಅಮ್ಮ, ಇವಾಗ ಏನ್ ಮಾಡಕ್ಕಾಗತ್ತೆ, ಎಲ್ಲ ನನ್ನ ಹಣೆ ಬರ ಅಷ್ಟೇ. ಹಂಗಂದ್ರೆ ಹೆಂಗ್ ಶಂಕರಣ್ಣ, ಗ್ರಾಮದ ಮುಖಂಡರಾಗಿ ನೀವೇ ಹೆಂಗ್ ಮಾಡಿದ್ರೆ ಊರ್ನವ್ರಿಗೆಲ್ಲ ಏನ್ ಹೇಳ್ತೀರಿ? ಏನಾರ ಹೇಳನ ಬಿಡು ಶಾಂತಮ್ಮ. ಅಗೋ ಅಲ್ಲಿ ನೋಡಲ್ಲಿ ಡಾಕ್ಟರ್ ಬರ್ತಾವ್ರೆ. ಏನು ಮತ್ತೆ ಎಲ್ಲ ಒಂದೇ ಕಡೆ ಸೇರ್ಕೊಂಡಿದ್ದೀರಾ? ಈಗ ಹೆಂಗಿದಾವ್ ನಿಮ್ ಹಸುಗಳು, ಹಾಲು ಚೆನ್ನಾಗೆ ಕೊಡ್ತಿದಾವ? ಓ ಡಾಕ್ಟ್ರೆ, ನೀವ್ ಹೇಳಿದ್ನೆಲ್ಲ ಮರಿದೆ ಮಾಡ್ದೆ. ಈಗ ನನ್ನ ಹಸು ಮೊದ್ಲಿಗಿಂತ 2 ಲೀಟರ್ ಹಾಲು ಜಾಸ್ತಿನೇ ಕೊಡ್ತಿದೆ. ಅದ್ಯಾವ್ರು ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿ. ನೋಡ್ರಮ್ಮ, ಇದು ನನ್ನ ಕರ್ತವ್ಯ. ನೀವು ನಿಮ್ಮ ಅಕ್ಕಪಕ್ಕದ ಮನೆಯವರಿಗೆ, ಸ್ನೇಹಿತರಿಗೆ, ನೆಂಟರಿಗೆ ಸುಪ್ತ ಕೆಚ್ಚಲ್ ಬಾವಿನ ಬಗ್ಗೆ ಮಾಹಿತಿ ಕೊಡಿ. ನಿಮ್ಮೂರಲ್ಲೂ ಹಾಲಿನ ಹೊಳೆನೇ ಹರಿಯೋ ಹಾಗೆ ಮಾಡಿ. ಇದಾಗ್ಬೇಕಂದ್ರೆ ನಾವ್ ಹೇಳಿದಾಗ ನೀವು ಕೇಳ್ತೀರಲ್ಲ? ಖಂಡಿತ ಡಾಕ್ಟ್ರೆ. ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ನಾಳಿನ ಅಪಾಯಕ್ಕೆ ಇಂದೇ ಉಪಾಯ ಮಾಡಬೇಕು. ನಿರ್ಮೂಲನೆಗೆ ನೀಡಿದರೆ ಆದ್ಯತೆ, ಕೆಚ್ಚಲುಬಾವು ನಿವಾರಣೆ ಸಾಧ್ಯತೆ. ಸೂಕ್ತ ಕ್ರಮಗಳ ಪಾಲನೆ, ಸೂಕ್ತ ಕೆಚ್ಚಲುಬಾವಿನ ನಿರ್ವಹಣೆ. ಇದುವರೆಗೆ ಸುಪ್ತ ಕೆಚ್ಚಲುಬಾವು ನಾಟಕ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು. ರಚನೆ ನಿಶಾ ಪಿ ಕುಲಕರ್ಣಿ, ಸಂಯೋಜನೆ ಡಾಕ್ಟರ್ MG ಸಿಂಧು ಹಾಗೂ ಡಾಕ್ಟರ್ ಸಿ ಜೀವನ್. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ನೆರವು ಗೋರಾ ರವಿಶಂಕರ್.

ಇದುವರೆಗೂ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ ಕಿಸಾನ್ ವಾಣಿ ಮೂಡಿಬಂತು. ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್ ಕೆಳಗರೆ ಸಮಯ ಹೊಂದಿಸಿಕೊಳ್ಳಿ. ಈಗ ಸಮಯ ಸರಿಯಾಗಿ 6:24. ಕಾರ್ಯಕ್ರಮಗಳ ಪರಿಚಯ. ಈ ಸಂಜೆ ಮೂಡಿಬರುವ ಕಾರ್ಯಕ್ರಮಗಳ ಪರಿಚಯ. ಈ ಸಂಜೆ ಹಾಗೂ ನಾಳೆ ಮೂಡಿಬರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:20 ಗೀತಸುಧಾ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಜಿಲ್ಲಾ ವಾರ್ತಾಪತ್ರ, 6:51 ಚಿತ್ರಗೀತೆಗಳನ್ನು ಕೇಳಬಹುದು. 7:45 ಗಜಲ್ಸ್ ಸಾಹಿತ್ಯ ಪರಂಪರೆ ಈ ವಿಷಯವಾಗಿ ಮಾತನಾಡುತ್ತಾರೆ ಡಾಕ್ಟರ್ ಮಲ್ಲಿನಾಥ್ ತಳವಾರ್, ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 9:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಟಿ ಮುಕ್ತಾ ಮತ್ತು ಟಿ ಜೈಂದ ಅವರ ಹಾಡುಗಾರಿಕೆಯನ್ನು ಆಲಿಸಬಹುದು. 9:30 ಕನ್ನಡ ಭಾರತಿ ಸಾಹಿತ್ಯ ನುಡಿ ಸಂಚಿಕೆ ಚರ್ಚೆ, ಸ್ವಾತಂತ್ರ್ಯ ನಂತರದ ಕನ್ನಡ ಸಾಹಿತ್ಯ ಭಾಗ 2. ಭಾಗವಹಿಸುತ್ತಾರೆ ಡಾಕ್ಟರ್ ರಾಜಪ್ಪ ದಳವಾಯಿ, ಡಾಕ್ಟರ್ ನಿತ್ಯಾನಂದ ಬಿ ಶೆಟ್ಟಿ. ಚರ್ಚೆಯಲ್ಲಿ ಭಾಗವಹಿಸಿ ನಡೆಸಿಕೊಡುತ್ತಾರೆ ಡಾಕ್ಟರ್ ಎಂಎಸ್ ಆಶಾ.